ಆಕಾಶವಾಣಿ ಮಂಗಳೂರು. ಈಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಲ್ಲಿಗೆ ಬೆಳೆಯಲ್ಲಿ ಜೀವಾಣು ಗೊಬ್ಬರದ ಬಳಕೆ ಮತ್ತು ಗಿಡ ಸವರುವ ಮಹತ್ವ, ಈ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿನ ತೋಟಗಾರಿಕಾ ತಜ್ಞರಾದ HS ಚೈತನ್ಯ ಅವರೊಂದಿಗೆ ಸಂದರ್ಶನ. ಆರೋಗ್ಯ ಮಾಹಿತಿ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಬಹುದು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನ ಸಂಪರ್ಕಿಸಿ. ನಂಗಂತೂ ಗೊತ್ತಿದೆ, ದೊಡ್ಡೋನಾದ ಮೇಲೆ ನಾನೊಂದು ಸೈಕಲ್ ರಿಪೇರಿ ಶಾಪ್ ಇಡ್ತೀನಿ. ಏನು, ಯಾಕೆ? ನೀವೆಲ್ಲ ಪೆಟ್ರೋಲ್ ವೇಸ್ಟ್ ಮಾಡೋದ್ ನೋಡಿದ್ರೆ ಫ್ಯೂಚರ್ ನಲ್ಲಿ ಪೆಟ್ರೋಲ್ ಉಳಿಯೋದೇ ಇಲ್ಲ, ಆಗ ಸೈಕಲೇ ಓಡಿಸ್ಬೇಕ್ ತಾನೆ. ನೀವೇ ಎಲ್ಲ ಪೆಟ್ರೋಲ್ ಮುಗಿಸ್ತೀರಾ ಅಥವಾ ನಿಮ್ಮ ಮಕ್ಕಳಿಗೆ ಓಡಿಸ್ತೀರಾ? ಪ್ಲೀಸ್, ಕನಿಷ್ಠ ಪಕ್ಷ ಸಿಗ್ನಲ್ ನಲ್ಲಿ ಇಂಜಿನ್ ಆಫ್ ಮಾಡಿ. ಡೌನ್ಲೋಡ್ ದ PCRA ಆಂಡ್ರಾಯ್ಡ್ ಆಪ್ ಟು ನೋ ಮೋರ್ ಅಬೌಟ್ ಸೇವಿಂಗ್ ಫ್ಯೂಯಲ್. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ MRPL ಆಸ್ ಪಾರ್ಟ್ ಆಫ್ ಸಕ್ಷಮ್. ಈಗ ಕೇಳಿ, ಮಲ್ಲಿಗೆ ಬೆಳೆಯಲ್ಲಿ ಜೀವಾಣು ಗೊಬ್ಬರದ ಬಳಕೆ ಮತ್ತು ಗಿಡ ಸವರುವ ಮಹತ್ವ, ಈ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ತಜ್ಞರಾದ HS ಚೈತನ್ಯ ಅವರೊಂದಿಗೆ ಸಂದರ್ಶನ. HS ಚೈತನ್ಯ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಲ್ಲಿಗೆ ಒಂದು ಪ್ರಮುಖವಾದಂತಹ ಹೂವಿನ ಬೆಳೆ, ಅದರಲ್ಲೂ ವಿಶೇಷವಾಗಿ ಉಡುಪಿ ಮಲ್ಲಿಗೆ ಎನ್ನುವಂತಹದ್ದು ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರುವಂತಹ ಒಂದು ಮಲ್ಲಿಗೆ ಬೆಳೆ ಇದು. ಇದರಲ್ಲಿ ಈ ಜೈವಿಕ ಸೂಕ್ಷ್ಮಾಣು ಜೀವಿಗಳು, ಇವುಗಳ ಒಂದು ಬಳಕೆ ಮಾಡುವಂತಹದ್ದು ಮತ್ತು ಇದರಲ್ಲಿ ಪ್ರೂನಿಂಗ್ ಮಾಡುವಂತಹದ್ದು ಅಥವಾ ಗಿಡ ಸವರುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಏನು ಎನ್ನುವುದರ ಬಗ್ಗೆ ಇವತ್ತು ನಾವು ಮಾತುಕತೆಯನ್ನ ಮಾಡೋಣ. ಮೊದಲಿನ ಹೇಳಿ, ಈ ಜೀವಾಣುಗಳು ಅಂದ್ರೆ ಏನು ಹಾಗೂ ಅದರ ಒಂದು ಪ್ರಾಮುಖ್ಯತೆ ಏನು, ವಿಶೇಷವಾಗಿ ಮಲ್ಲಿಗೆ ಬೆಳೆಗಳಲ್ಲಿ? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಮೊದಲನೇದಾಗಿ ಈ ಮಣ್ಣು ಅಂತ ನಾವು ನೋಡಿದಾಗ, ಮಣ್ಣಿನಲ್ಲಿ ನಾವು ಏನು ಈ ಸೃಷ್ಟಿಯ ಮೂಲ ಏನಿದೆ ಅದು ಸಕಲ ಜೀವಿಗಳನ್ನು ಸೇರ್ಕೊಂಡಿದೆ, ಎಲ್ಲದಕ್ಕೂ ಅದು ಮೂಲ ಆಗ್ತದೆ. ಅದರಲ್ಲೂ ಈ ಸೂಕ್ಷ್ಮ ಜೀವಿಗಳನ್ನು ನಾವು ನೋಡಿದಾಗ, ಕೋಟ್ಯಾಂತರ ಜೀವಿಗಳು, ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು ಈ ಮಣ್ಣಿನಲ್ಲಿ ಇರ್ತವೆ. ಅದರಲ್ಲಿ ಅನುಕೂಲಕರವಾಗಿ ನಮಗೆ ಸಹಾಯ ಮಾಡುವಂಥದ್ದು ಸಹ ಇರ್ತದೆ, ಅದೇ ರೀತಿ ರೋಗ ತರಿಸುವಂಥದ್ದು ಅಂದರೆ ನಮಗೆ ಯಾವುದೋ ರೀತಿಯಲ್ಲಿ ಅನಾನುಕೂಲ ಮಾಡುವಂಥದ್ದು ಸಹ ಇರ್ತದೆ. ಸೊ ಇವೆರಡೂ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಯಾವ ರೀತಿ ಅದನ್ನು ಮಣ್ಣಿನಲ್ಲಿ ಬಳಸ್ತೇವೆ, ಈಗ ಒಂದು ಹೇಳೋದಾದರೆ ನಮ್ಮ ಮಣ್ಣು ಆರೋಗ್ಯವನ್ನು ಹೇಳ್ತೀವಿ, ಆರೋಗ್ಯವಾಗಿದೆಯಾ ಅಂತ. ಆರೋಗ್ಯ ಅಂದರೆ ಯಾವ ರೀತಿಯಲ್ಲಿ ಒಳ್ಳೆ ಸೂಕ್ಷ್ಮಾಣು ಜೀವಿಗಳು ಅವುಗಳ ಕ್ರಿಯೆಗಳು ಚೆನ್ನಾಗಾದಾಗ ಒಳ್ಳೆ. ನಾವು ಈಗ ಹೇಳಬೇಕು ಅಂತಂದರೆ ಸೂಕ್ಷ್ಮಾಣು ಜೀವಿಗಳಲ್ಲಿ ಎರಡು ಥರ ಇರ್ತಾವೆ, ಅಂದರೆ ಮಣ್ಣಿನಲ್ಲಿರುವಂಥ ಗಾಳಿಯನ್ನು ಆಮ್ಲಜನಕವನ್ನು ಬಳಸ್ಕೊಂಡು ಅದರಿಂದ ಅದರ ಒಂದು ಕ್ರಿಯೆಗಳನ್ನ ಮಾಡುವಂಥದ್ದು, ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಎರೋಬಿಕ್ ಮೈಕ್ರೋಬ್ಸ್ ಅಂತ ಹೇಳ್ತೇವೆ. ಅದೇ ರೀತಿ ಈ ಗಾಳಿಯನ್ನೇ ಉಪಯೋಗಿಸ್ದೇನೆ ಅನೆರೋಬಿಕ್ ಕಂಡೀಷನಲ್ಲಿ ಬೆಳೆಸುವಂಥ ಜೀವಾಣುಗಳು ಸಹ ಇರ್ತವೆ, ಅವುಗಳು ಹಾನಿಕಾರಕ. ಅವುಗಳ ಸಂಖ್ಯೆ ಜಾಸ್ತಿ ಆದಾಗ ಮಣ್ಣು ಆರೋಗ್ಯವಾಗಿಲ್ಲ, ಅನಾರೋಗ್ಯವಾಗಿದೆ ಅಂತ ಹೇಳ್ತೇವೆ. ಈಗ ಹೆಚ್ಚಿನ ಒಂದು ಮಲ್ಲಿಗೆ ಬೆಳೆಗಾರರಲ್ಲಿ ನಾವು ಕಂಡುಕೊಂಡದ್ದು ಅಥವಾ ನೋಡದ್ದು ಏನು ಅಂತಂದ್ರೆ, ಈ ಗೊಬ್ಬರವನ್ನ ಯಾವ ರೀತಿ ಅಂದ್ರೆ, ಈ ಗೊಬ್ಬರ ಅನ್ನೋದು ಈ ಜೀವಾಣುಗಳ ಒಂದು ಆಗರ. ಅದುಗಳು ನಾವು ಎಷ್ಟೇ ಉತ್ತಮವಾದಂಥ ಗೊಬ್ಬರ ಹಾಕಿದಾಗ ಅಷ್ಟು ಜೀವಾಣುಗಳು ನಾವು ಮಣ್ಣಿಗೆ ಸೇರಿಸ್ತೀವಿ ಅಂತ ಆಗ್ತದೆ. ಆ ಮಾಡುವಂಥ ಕ್ರಿಯೆಯಾಗಿರ್ಬೋದು, ಅಂದರೆ ನಾ ಹೇಳ್ತಾ ಇರೋದು ಗೊಬ್ಬರವನ್ನು ಮಾಡುವಂಥ ಕ್ರಿಯೆಯಾಗಿರ್ಬೋದು, ಆ ಕ್ರಿಯೆ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ. ನೇರವಾಗಿ ಹಟ್ಟಿಯಿಂದ ತಂದು ಹಾಕುವಂಥ ಗೊಬ್ಬರದಲ್ಲಿ ಅತ್ಯಧಿಕವಾಗಿ ಈ ಅನಾರೋಬಿಕ್ ಕಂಡೀಷನ್ ಅಲ್ಲಿ, ಅಂದ್ರೆ ನಾನು ಹೇಳಿದ್ನಲ್ಲ ರೋಗ ತರಿಸುವಂತ ಜೀವಾಣುಗಳ ಸಂಖ್ಯೆ ಜಾಸ್ತಿ ಇರ್ತದೆ. ಅದಕ್ಕೆ ನಮ್ಗೆ ಮಣ್ಣಲ್ಲಿ ಆ ಉಷ್ಣಾಂಶ ಕಂಡ್ಕೊಳ್ಳೋದು, ಮತ್ತೆ ಅದ್ರ ಜೊತೆಗೆ ವಾಸನೆ ಹೆಚ್ಚಿನದಾಗಿ ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಅಂದ್ರೆ ನಾ ಹೇಳ್ತಾ ಇರುವಂತ ಅನಾನುಕೂಲವಾಗಿ ಅಥವಾ ರೋಗ ತರಿಸುವಂತ ಜೀವಾಣುಗಳು ಅದರಲ್ಲಿ ಇದೆ ಅಂತ. ಸೊ ಇದನ್ನ ನಾವು ಕಂಡ್ಕೊಂಡು ಈ ಏನು ನಾ ಇನ್ನೊಂದು ಹೇಳೋದಂತ ಅಂದ್ರೆ ರೈತರು ಮತ್ತೆ ಮಣ್ಣಿಗೆ ಒಂದು ಸೌಹಾರ್ದ ಅಂತಂದ್ರೆ ಈ ಜೀವಾಣು, ಈ ಒಂದು ನಮ್ಗೆ ಒಂದು ಕೊಂಡಿ, ನಾವು ಒಂದು ಏನೇ ಒಂದು ಮಾಡಿದಾಗ ಆ ಕ್ರಿಯೆಗಳಾಗ್ತದೆ. ಉದಾಹರಣೆಗೆ ಈಗ ರಂಜಕವನ್ನ ನಾವು ರಾಕ್ ಫಾಸ್ಫೇಟ್ ರೂಪದಲ್ಲೋ ಅಥವಾ ನಾವು ಹಟ್ಟಿ ಗೊಬ್ಬರದಲ್ಲಿರುವಂತ ರಂಜಕವನ್ನು ಕೊಟ್ಟಾಗ ಅದನ್ನು ಕರಗಿಸುವಂಥದ್ದು ರಂಜಕವನ್ನು ಕರಗಿಸುವಂತ ಬ್ಯಾಕ್ಟೀರಿಯಾ, ಇಂಗ್ಲಿಷ್ನಲ್ಲಿ ಫಾಸ್ಫರಸ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಈ ಪ್ರಮಾಣ ಇಲ್ಲ ಅಥವಾ ಆ ಜೀವಾಣುಗಳೇ ಮಣ್ಣಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ, ಅವಾಗ ಅದು ಒಂದ್ ಕಡೆ ಫಿಕ್ಸ್ ಆಗ್ತದೆ, ಅಂದ್ರೆ ಅಲ್ಲಿರುವಂತ ರಂಜಕ ಗಿಡಗಳಿಗೆ ಒದಗದಿದ್ದ ಹಾಗೆ ಆಗ್ತದೆ. ಸೊ ಇದು ಈ ಜೀವಾಣುಗಳ ಪಾತ್ರ. ಈ ಜೀವಾಣುಗಳನ್ನ ನಾವು ಅರ್ಥ ಮಾಡಿಕೊಂಡು ಅವುಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದ್ರೆ ಮಾತ್ರ ನಮ್ಗೆ ಅನುಕೂಲಗಳು ಹೆಚ್ಚು. ಈಗ ನೈಸರ್ಗಿಕವಾಗಿ ಮಣ್ಣಿನಲ್ಲಿ ಬೇರೆ ಬೇರೆ ಜೀವಾಣುಗಳು ಇವೆ ಅಂತ ಹೇಳಿದ್ರಿ, ಆದರೆ ಅವುಗಳ ಪ್ರಮಾಣದಲ್ಲಿ ವ್ಯತ್ಯಾಸ ಇರಬಹುದು ಅಥವಾ ಅವುಗಳ ಒಂದು ಚಟುವಟಿಕೆಯಲ್ಲೂ ಕೂಡ ವ್ಯತ್ಯಾಸ ಇರಬಹುದು ಅಂತ ಹೇಳಿ, ಕೃತಕವಾಗಿ ಈ ಜೀವಾಣುಗಳನ್ನು ಮಣ್ಣಿಗೆ ಕೊಡುವಂತಹ ಒಂದು ಅವಶ್ಯಕತೆ ಏನು ಮತ್ತು ಮಾರುಕಟ್ಟೆಗಳಲ್ಲಿ ಈ ಜೀವಾಣುಗಳು ಲಭ್ಯ ಇದೆಯೇ ಹೇಗೆ ಅಂತ. ಅದೇ ಹಿಂದೆ ನಾನು ಹೇಳ್ತಾ ಇದ್ದೆ, ನಾವು ಈ ಗೊಬ್ಬರವನ್ನ ಕೊಡುವಂತದ್ದು ಇರುತ್ತಲ್ಲ ಅವಾಗ ಜೀವಾಣುಗಳನ್ನ ಮಣ್ಣಿಗೆ ಸೇರಿಸುವಂತ ಕ್ರಿಯೆಯಾಗಿತ್ತು. ಆದ್ರೆ ಇತ್ತೀಚೆಗೆ ಗೊಬ್ಬರಗಳ ಬಳಕೆ ಕಡಿಮೆ ಆಗಿದೆ, ಆ ತರ ಗೊಬ್ಬರ ಮಾಡುವಂತರ ಸಂಖ್ಯೆ ಕಡಿಮೆ ಆಗಿದೆ, ಮನೆಯಲ್ಲಿ ದನ ಸಾಕುವಂಥದ್ದು ಕಡಿಮೆ ಆಗಿದೆ. ಸೊ ಇದೆಲ್ಲ ಏನಾಗ್ತಾ ಇದೆ, ನಾವು ಕೃತಕವಾಗಿ ಅಥವಾ ಈ ಮಾರುಕಟ್ಟೆಯಲ್ಲಿ ಲಭ್ಯ ಇರುವಂತ ಜೀವಾಣುಗಳನ್ನ ಬಳಕೆ ಮಾಡಬೇಕಾಗಿದೆ. ಈಗ ಉದಾಹರಣೆಗೆ ಹೇಳ್ಬೇಕಂತ ಅಂದ್ರೆ ನಮ್ಗೆ ಈ ಟ್ರೈಕೋಡರ್ಮಾದ ಬಳಕೆ ಸಾಕಷ್ಟು, ಅಂದ್ರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಇದೆಲ್ಲರಿಗೂ ಪರಿಚಿತವಾಗಿದೆ. ಕಾಳುಮೆಣಸಲ್ಲಿ ಸೊರಗು ರೋಗಕ್ಕೆ ಇದನ್ನ ಬಳಕೆ ಅವಾಗಿನಿಂದ ಬಹಳಷ್ಟು ದಿವಸದಿಂದಲೂ ಇದರ ಬಳಕೆ ಇದೆ. ಸೊ ಇಂಥ ಜೀವಾಣುಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ನಾವು ಈಗ ಸಹ್ಯಾದ್ರಿ ತ್ರಿಶೂಲ್ ಅನ್ನೋ ಒಂದು ಜೀವ ಒಂದು ಸೂಕ್ಷ್ಮ ಜೀವಿಗಳ ಒಂದು ಮೂರ್ನಾಲ್ಕು ಸೂಕ್ಷ್ಮ ಜೀವಿಗಳನ್ನ ಸೇರಿಸ್ಬಿಟ್ಟು ಒಂದು ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷಿಯಾ ಅಂತ ಏನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಅವರು ಉತ್ಪಾದನೆ ಮಾಡಿದಂತ ಅಥವಾ ಅವರು ಸಂಶೋಧನೆ ಆದಂತ ಒಂದು ಈ ಒಂದು ಸೂಕ್ಷ್ಮ ಜೀವಿಗಳ ಒಂದು ಆಗರವನ್ನ ನಾವು ಈಗ ನಮ್ಮ ಒಂದು ಕೇಂದ್ರದಲ್ಲೇ ಅದನ್ನ ಮಾಡ್ತಾ ಇದೆ. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದರ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ದೇವೆ. ಆ ರೀತಿ ಮಾಡಿದಂಥದ್ದನ್ನು ನಾವು ರೈತರಿಗೆ ಕೊಡ್ತಾ ಇದ್ದೀನಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದು 3 ತಿಂಗಳ ದಾಟಿದೆ, ಅಂದರೆ ಇದರ ಆ ಅವಧಿ ಏನಿರುತ್ತೆ ಬರೀ 3 ತಿಂಗಳು ಇರ್ತದೆ. 3 ತಿಂಗಳು ದಾಟಿದ ನಂತರ ನಾವು ಅದನ್ನು ತಂದಿದ್ದು ಅಥವಾ ಬಳಕೆ ಮಾಡಿದರೆ ಅದರಗಳಲ್ಲಿ ಪ್ರಮಾಣ ಕಡಿಮೆ ಇರ್ತದೆ. ಮತ್ತು ಬಳಸುವಂಥ ರೀತಿ ಅಂತ ಅಂದರೆ ಈಗ ಉದಾಹರಣೆಗೆ ನಿಮ್ಮ ಹತ್ರ 100 ಕೆಜಿಯಷ್ಟು ಒಳ್ಳೆ ಕಳೆತಂತ, ನಾನು ಕೊಳತು ಅಂತ ಅಂದಿಲ್ಲ, ಕಳೆತಂತ ಹಟ್ಟಿ ಗೊಬ್ಬರ ಇದೆ, ಆ ಗೊಬ್ಬರಕ್ಕೆ 1 ಕೆಜಿಯಷ್ಟು ಈ ಒಂದು ಜೀವಾಣುಗಳನ್ನ ಮಿಶ್ರಣವನ್ನು ಮಾಡುವಂಥದ್ದು. ಮಾಡಿದ ನಂತರ ಅದಕ್ಕೆ ಸೇರಿಸುವಂಥ ಅದಕ್ಕೆ ಗಾಳಿ ಆಡಲಿಕ್ಕೆ, ಅಂದರೆ ಪದೇ ಪದೇ ಅದರಲ್ಲಿ ಗಾಳಿಯನ್ನು ಆಡ್ತಾ ಇದ್ರೆ ಅದರಗಳ ಉತ್ಪತ್ತಿಗಳ ಸಂಖ್ಯೆ, ಇವತ್ತು 1 ಲಕ್ಷ ಇರುವಂಥ ಜೀವಾಣುಗಳು ಕೋಟಿಯ ಹಂತದಲ್ಲಿ ಆ ಜೀವಾಣುಗಳು ಉತ್ಪತ್ತಿ ಆಗ್ತದೆ. ಸೊ ಅದಕ್ಕೋಸ್ಕರ ಗಾಳಿ ಆಡಿಸುವಂಥದ್ದು, ಅದನ್ನು ಪದೇ ಪದೇ ಅದನ್ನು ಹರಡುವಂಥದ್ದು, ಆಮೇಲೆ ಅದಕ್ಕೆ ಪಸೆ ಅಂಶ ಮುಖ್ಯ ಆಗ್ತದೆ, ನೀರಿನ ಅಂಶ ಮುಖ್ಯ ಆಗ್ತದೆ, ಅದನ್ನು ನಾವು ಚಿಮ್ಸುವ ರೀತಿಯಲ್ಲಿ ನೀರನ್ನು ಚಿಮ್ಸುವಂಥದ್ದು, ಆಮೇಲೆ ಇದನ್ನು ಆದಷ್ಟು ನೆರಳಿನ ಪ್ರದೇಶದಲ್ಲಿ ಇಡುವಂಥದ್ದು. ಸೊ ಈ ರೀತಿ ನಾವು ಒಂದು 15-20 ದಿವಸ ಈ ಕ್ರಿಯೆಯನ್ನು ಮಾಡಿದ ನಂತರ ಉತ್ತಮವಾದಂಥ ಅದರಲ್ಲೂ ಜೀವಾಣುಗಳು ಹೆಚ್ಚಿಸಿದಂಥ ಒಂದು ಇದೊಂದು ನಮ್ಮ ಸೂಕ್ಷ್ಮ ಜೀವಿಗಳು ಹೆಚ್ಚಿಸಿದಂಥ ಕೃತಕವಾಗಿ ಏನು ನಾವು ತಂದಿರ್ತೀವಿ ಅದನ್ನು ಹೆಚ್ಚಿಸಿ ನಾವು ಗಿಡಗಳಿಗೆ ಕೊಡುವಂಥದ್ದು ಆಗ್ತದೆ. ಸೊ ಈ ರೀತಿ ಮಾಡಿದ್ರೆ ಮಾತ್ರ ನಾವು ಕೊಡಲಿಕ್ಕೆ, ಇಲ್ಲ ಅಂದರೆ ನಾವು ನೇರವಾಗಿ ಏನು ಮಾರುಕಟ್ಟೆಯಿಂದ ತಂದಂಥ ಸೂಕ್ಷ್ಮ ಜೀವಿಗಳನ್ನ ನೇರವಾಗಿ ಬುಡಕ್ಕೆ ಹಾಕಿದಾಗ ಅಲ್ಲಿ ಅವುಗಳಿಗೆ ಅಂದರೆ ಆಹಾರ ರೀತಿಯಲ್ಲಿ ಬೇಕಾಗುವಂಥದ್ದು ಸೂಕ್ಷ್ಮ ಜೀವಿಗಳಿಗೆ ಆಹಾರವಾಗಿ ಬೇಕಾಗುವಂಥದ್ದು ಹಟ್ಟಿ ಗೊಬ್ಬರ, ಯಾಕಂದರೆ ಅದು ಸೋರ್ಸ್ ಆಫ್ ಕಾರ್ಬನ್ ಬೇಕಾಗ್ತದೆ. ಸೊ ಅಲ್ಲಿ ಕಾರ್ಬನ್ ಸೋರ್ಸ್ ಇಲ್ಲದಿದ್ದಾಗ ಅವುಗಳ ಬೆಳವಣಿಗೆ ಉತ್ತಮವಾಗಿರೋದಿಲ್ಲ, ಮತ್ತು ಹಾಕಿದಂಥ ಜೀವಾಣುಗಳು ಸಾಕಷ್ಟು ದಿನ ಅಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಇಲ್ಲಿ ನಾನು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಆದಷ್ಟು ನಮ್ಮ ಪರಿಸರದಲ್ಲೇ ಇರುವಂಥ ಸೂಕ್ಷ್ಮ ಜೀವಿಗಳನ್ನ ಅಭಿವೃದ್ಧಿಪಡಿಸಿ ಅದನ್ನೇ ಹಾಕುವಂಥದ್ದು ಒಳ್ಳೆಯದು. ಯಾಕೆ ಅಂತ ಅಂದರೆ ಎಲ್ಲೋ ಅಭಿವೃದ್ಧಿಪಡಿಸಿದಂಥ ಸೂಕ್ಷ್ಮ ಜೀವಿಗಳು ಈ ಒಂದು ಮಣ್ಣಿನಲ್ಲಿ, ಎಲ್ಲಿ ಕರಾವಳಿ ಮಣ್ಣಲ್ಲಿ ನಾವು ನೋಡುವುದಾದರೆ ಹೆಚ್ಚು ಆಸಿಡಿಕ್ ಇರುವಂತಹ ಮಣ್ಣಿಲ್ಲಿ ಆಮ್ಲೀಯತೆ ಇರುವಂತಹ ಮಣ್ಣು, ಆ ಮಣ್ಣಿನಲ್ಲಿ ಅವುಗಳು ಬೆಳವಣಿಗೆ ಹೊಂದನೇ ಇರುವಂತಹ ಸಾಧ್ಯತೆಗಳು ಇರ್ತದೆ. ಅದೇ ರೀತಿ ಇಲ್ಲಿ ಮಳೆಯೂ ಕೂಡ ಜಾಸ್ತಿ, ಅಂತ ಪರಿಸರದಲ್ಲಿ ಅವು ಹೊಂದ್ಕೊಳ್ಳದೆ ಇರುವಂತಹ ಸಾಧ್ಯತೆ ಇರ್ತದೆ. ಸೊ ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ, ಆದಷ್ಟು ಆ ಪರಿಸರದಲ್ಲೇ ಇರುವಂತಹ ಸೂಕ್ಷ್ಮ ಜೀವಿಗಳನ್ನ ಅಭಿವೃದ್ಧಿ ಪಡಿಸಿ ಅವನ್ನ ಬಳಸುವಂತದ್ದು ಮಾಡಿದ್ರೆ ಇನ್ನೂ ಉತ್ತಮವಾಗಿ ಆಗುವಂತದ್ದು ಸಾಧ್ಯ ಇರ್ತದೆ. ಈಗ ಈ ಸೂಕ್ಷ್ಮಾಣುಗಳನ್ನ ಅಭಿವೃದ್ಧಿಪಡಿಸುವಂತ ಒಂದು ಟ್ರೈಕೋಡರ್ಮದ ಉದಾಹರಣೆ ಹೇಳಿದ್ರಿ, ಬಳಕೆ ಮಾಡುವಂತಹ ವಿಧಾನ ಹೇಗೆ ಅಂದ್ರೆ, ಈಗ ಬೀಜೋಪಚಾರ ಮಾಡುವಂತದ್ದು ಒಂದು ವಿಧ ಆದ್ರೆ ಆ ರೂಟ್ ಫೀಡಿಂಗ್ ಅಂತ ಹೇಳ್ತೀವಿ, ಅಥವಾ ಇದನ್ನ ಡಿಪ್ ಮಾಡಿ ಅಥವಾ ಮುಳುಗಿಸಿ ನಂತರ ಉಪಯೋಗ ಮಾಡುವಂತಹದ್ದು, ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸುವುದಿದೆ, ಸರಿಯಾದಂತಹ ವಿಧಾನ ಹೇಗೆ? ಸರಿ, ಈಗ ಮಲ್ಲಿಗೆ ಬೆಳೆಗಾರರಿಗೆ ಅಂತ ಬಂದಾಗ ಇದನ್ನ ಒಂದು ನಾನು ಹೇಳಿದ ಹಾಗೆ ನೀವು ಹಟ್ಟಿ ಗೊಬ್ಬರವನ್ನು ಕೊಡುವಾಗ ಬುಡಕ್ಕೆ ಹಾಕುವಂಥದ್ದು ಒಳ್ಳೇದಾಗ್ತದೆ. ನೇರವಾಗಿ ನಾನು ಯಾವ ರೀತಿ ಈ ರೀತಿ ಅಭಿವೃದ್ಧಿ ಪಡಿಸಿದಂಥ ಗೊಬ್ಬರ ಏನಿರುತ್ತೆ ಅದನ್ನು ಬುಡಕ್ಕೆ ಕೊಡುವಂಥದ್ದು, ಇಲ್ಲ ಅಂತ ಅಂದರೆ ನಾವು ಹಾಕದಂಥ ಗೊಬ್ಬರಕ್ಕೆ ನೇರವಾಗಿ ನಾನು ಹೇಳಿದಾಗೆ ಈ ಅರ್ಕ ಮೈಕ್ರೋಬಿಯಲ್ ಕನ್ಸರ್ಷ ಅಥವಾ ಬಯೋ ಸಂಜೀವಿನಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಏನು ಸಿಗ್ತಾ ಇದೆ ಅದನ್ನು 1 ಲೀಟರ್ ನೀರಿಗೆ 25 ಗ್ರಾಂನಷ್ಟು ಹಾಕಿ ನಾವು ಹಾಕಿದಂಥ ಹಟ್ಟಿ ಗೊಬ್ಬರ ಏನು ಬುಡಕ್ಕೆ ಮಲ್ಲಿಗೆ ಗಿಡದ ಬುಡದ ಸುತ್ತ ಹಾಕಿರ್ತೀವಲ್ಲ ಅದರ ಮೇಲೆ ಈ ಜೀವಾಣುವನ್ನು ಹಾಕುವಂಥದ್ದು, ಇಲ್ಲ ಅಂತ ಅಂದ್ರೆ ನಾವು ಈ ಜೀವಾಮೃತ ಮಾಡುವ ರೀತಿಯಲ್ಲಿ ಜೀವಾಮೃತ ಮಾಡುವ ಪದ್ಧತಿಯಲ್ಲಿ ಒಂದು ಹಿಡಿ ಮಣ್ಣನ್ನ ನಾವು 200 ಲೀಟರ್ ಡ್ರಮ್ಮಿಗೆ ಹಾಕುವಂಥದ್ದು, ಅದ್ರ ಜೊತೆ ಬೆಲ್ಲವನ್ನು ಹಾಕುವಂಥದ್ದು ಇದೆ. ಅದೇ ರೀತಿ ಇಲ್ಲಿ ಮಣ್ಣು ಹಾಕುವ ಬದಲು ನಮ್ಮ ಜೀವಾಣು 1 ಕೆಜಿಯಷ್ಟು ಜೀವಾಣುವನ್ನ 200 ಲೀಟರ್ ಡ್ರಮ್ಮಿಗೆ ಹಾಕಿ ಅದ್ರ ಜೊತೆ 1 ಕೆಜಿಯಷ್ಟು ಬೆಲ್ಲವನ್ನು ಹಾಕಿ ಅದನ್ನ ದಿನಪ್ರತಿ 2 ಬಾರಿ ಅದನ್ನ ತಿರುಗಿಸುವಂಥದ್ದು ಮಾಡಿದಾಗ ಅಲ್ಲಿ ಜೀವಾಣುಗಳ ಉತ್ಪತ್ತಿ ಜಾಸ್ತಿ ಆಗ್ತದೆ. ಅಂತ ಜೀವ ಉತ್ಪತ್ತಿ ಮಾಡಿದಂಥ ಜೀವಾಣುಗಳನ್ನ ಉತ್ಪತ್ತಿ ಮಾಡಿದಂಥ ನೀರನ್ನ ನಾವು ಏನ್ ಮಾಡ್ಬೋದು ಅದನ್ನ ಗಿಡಗಳಿಗೆ ಹಾಕುವಂಥದ್ದು ಸಹ ಮಾಡಿದಾಗ ಅಲ್ಲಿ ಏನ್ ಕ್ರಿಯೆ ಹೆಚ್ಚಾಗ್ತದೆ ಅಂದ್ರೆ, ಒಂದು ಈ ಗೊಬ್ಬರವನ್ನ ಗಿಡಗೆ ಬೇಕಾಗುವಂತ ರೀತಿಯಲ್ಲಿ ನಾವು ಹಾಕದಂತ ಯಾವುದೇ ರಾಸಾಯನಿಕ ಗೊಬ್ಬರ ಇರ್ಬೋದು ಹಟ್ಟಿ ಗೊಬ್ಬರ ಇರ್ಬೋದು ಗಿಡಗಳಿಗೆ ಬೇಕಾಗುವಂತ ಅಥವಾ ಅದು ಯಾವ ರೀತಿ ಇಷ್ಟಪಡುತ್ತೋ ಆ ರೀತಿಯಲ್ಲಿ ಕರಗಿಸು ಕೊಡುವಂತ ಕೆಲಸ ಮಾಡುತ್ತೆ. ಮತ್ತೆ ಮುಖ್ಯವಾಗಿ ಬುಡ ಕೊಳೆ ರೋಗ ಆಗಿರ್ಬೋದು ಅಥವಾ ಯಾವುದೇ ರೋಗಾಣುಗಳು ಬರದೇ ಇರುವ ಹಾಗೆ ಅದು ನಿರ್ವಹಣೆ ಮಾಡಿಕೊಡುವಂಥದ್ದು ಸಹ ಮಾಡ್ತದೆ. ಆಮೇಲೆ ಈಗ ರೋಗವನ್ನು ಹತೋಟಿ ಮಾಡುವಲ್ಲಿ ವಿಶೇಷವಾಗಿ ಬೇರುಗಳ ಮೂಲಕ ಬರುವಂತಹ ಒಂದು ರೋಗಗಳಿರ್ತವಲ್ಲ, ಅವುಗಳನ್ನು ಹತೋಟಿ ಮಾಡುವಲ್ಲಿ ಈ ಜೀವಾಣುಗಳು ಅಥವಾ ಜೀವಾಣುಗಳ ಒಂದು ಪಾತ್ರ ಏನು? ಈಗ ರೋಗಾಣುಗಳು ಬರುವಂಥದ್ದು ನಾನು ಹೇಳಿದ ಹಾಗೆ ಈ ಒಂದು ಗಾಳಿಯಲ್ಲಿ ಒಂದು ಗಾಳಿಯ ಅಂಶವನ್ನು ತೆಗೆದುಕೊಳ್ಳದೆ ತಾನಾಗೆ ವೃದ್ಧಿ ಪಡೆಯುವಂಥದ್ದು ಈ ರೋಗವನ್ನು ತರಿಸುವಂಥ ಜೀವಿಗಳು. ಸೊ ನಮಗೆ ಏನಂತ ಅಂದರೆ, ಯಾವಾಗ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಿರ್ತದೆ ಆ ಸಮಯದಲ್ಲಿ ಈ ರೋಗಾಣುಗಳಿರುವಂಥ ಸೂಕ್ಷ್ಮ ಜೀವಿಗಳು ಉತ್ಪತ್ತಿ ಆಗ್ತದೆ. ಅವು ನೇರವಾಗಿ ಏನು ಮಾಡ್ತದೆ ಅಂದರೆ ಬುಡದಲ್ಲಿರುವಂಥ ಅಥವಾ ಬೇರುಗಳನ್ನು ಕೊಳೆಯನ್ನು ತರಿಸುವಂಥ ಕೆಲಸ ಮಾಡ್ತದೆ. ಉದಾಹರಣೆಗೆ ಫೈಟೋಪ್ತರ ಅಂತ ಒಂದು ಜೀವಾಣು ಇದೆ, ಇದು ಗೊತ್ತಿರ್ಬೋದು ಅಡಿಕೆ ಬೆಳೆಗಾರರಲ್ಲಿ, ಇದು ಸಾಕಷ್ಟು ಯಾವಾಗ ಕೊಳೆ ಬರುವಂಥದ್ದು ಅಡಿಕೆಗೆ ಕೊಳೆ ಬರುವಂಥದ್ದು, ಹಾಗೆ ಕಾಳ್ಮೆಣಸಲ್ಲಿ ಬುಡ ಕೊಳೆ ರೋಗ ಬರುವಂಥದ್ದು, ಆ ಸಾಕಷ್ಟು ರೋಗಾಣುಗಳನ್ನು ತರಿಸುವಂಥ ಈ ಜೀವಿ ಆಗಿರುತ್ತೆ. ಈಗ ಉದಾಹರಣೆಗೆ ಈ ಒಂದು ಜೀವಿಗೆ ನಾವು ಈ ಟ್ರೈಕೋಡರ್ಮವನ್ನು ಬಳಸಿದಾಗ, ಟ್ರೈಕೋಡರ್ಮವನ್ನು ಬಳಸುವ ರೀತಿ ನಾನು ಮೊದಲೇ ಹೇಳಿದೆ, ಆ ರೀತಿ ಬಳಸಿದಾಗ ಈ ಟ್ರೈಕೋಡರ್ಮ ಅನ್ನೋ ಜೀವಾಣು ಈ ಒಂದು ಕೊಳೆ ಬರೆಸುವಂಥ ಜೀವಾಣುಗಳ ಮೇಲೆ ಬೆಳೆಯುವಂಥದ್ದು, ಅದನ್ನು ಅದು ನಾವು ಸೂಕ್ಷ್ಮ ಕಣ್ಣಿನಲ್ಲಿ ನೋಡಿದಾಗ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅದು ಯಾವ ರೀತಿ ಕಾಣ್ತದಂತೆ ಅಂದರೆ ಈ ಫೈಟೋಪ್ತರ ಜೀವಾಣುವನ್ನು ಅದು ಹಿಡಿದಿಟ್ಕೊಂಡು ಅದ್ರ ಮೇಲೆ ಬೆಳೆಯುವಂಥದ್ದನ್ನು ಮಾಡ್ತದೆ. ಸೊ ನ್ಯಾಚುರಲ್ಲಿ ನಮಗೇನಾಗುತ್ತೆ, ಯಾವುದೇ ರಾಸಾಯನಿಕವನ್ನು ಬಳಸದೆ ಯಾವುದೇ ನಮ್ಮ ನೇಚರಿಗೆ ತೊಂದರೆಯನ್ನು ಕೊಡದೆ ಯಾವುದೇ ಥರದ ಬೇರೆ ಥರದ ಹಾನಿಕಾರಕ ಕೆಮಿಕಲ್ನ ಬಳಸದೆ ನಾವು ರೋಗವನ್ನು ತಡೆಕೊಡ್ಲಿಕ್ಕೆ ಆಗ್ತದೆ. ಆದರೆ ಇಲ್ಲಿ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಯಾವುದಾದ್ರು ಒಂದಕ್ಕೆ ರೋಗ ಬಂದ ನಂತರ ನಾವು ಜೀವಾಣುಗಳನ್ನ ಬಳಕೆ ಮಾಡುವಂಥದ್ದಲ್ಲ, ನಾವು ನಿರಂತರವಾಗಿ ಅದನ್ನು ಬಳಸ್ತಾ ಇರಬೇಕು. ಮಣ್ಣಿನಲ್ಲಿ ನಾವು ಇವುಗಳ ಸಂಖ್ಯೆಯನ್ನು ವೃದ್ಧಿಪಡಿಸ್ಬೇಕು, ಹೆಚ್ಚಿಸಬೇಕು. ಹೆಚ್ಚಿಸಿದ ನಂತರ ಅವು ಒಂದು ಹಂತದಲ್ಲಿ ನಿರ್ವಹಣೆ ಆಗ್ತಾ ಹೋಗ್ತದೆ. ಇದೇ ಫೈಟೋಪ್ತರಗಳ ಸಂಖ್ಯೆ ಜಾಸ್ತಿ ಇದೆ, ಆಗಲೇ ಕೊಳೆ ರೋಗ ತುಂಬ ಬಂದಿದೆ, ಅಂಥ ಸಮಯದಲ್ಲಿ ನಾವು ಈ ಒಂದು ನಾ ಹೇಳಿದೆ ಅಂತ ಹೇಳಿ ಈಗ ಟ್ರೈಕೋಟರ್ಮ ಬಳಸುವಂಥದ್ದು ಮಾಡಿದ್ದೆ ಆದರೆ ಅವಾಗ ಆ ಒಂದು ಹತೋಟಿ ಆಗುವಂಥ ಸಾಧ್ಯತೆ ಕಡಿಮೆ ಇರ್ತದೆ. ಸೊ ಆ ಸಮಯದಲ್ಲಿ ನಾವು ರಾಸಾಯನಿಕ ಬಳಸಿ ಅದಕ್ಕೆ ಇರುವಂಥ ಶಿಲೀಂದ್ರನಾಶಕವನ್ನು ಬಳಸಿ ಕಂಟ್ರೋಲ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ನಾ ಹೇಳಿದಾಗೆ ನಾವು ನಿರ್ವಹಣೆ ಮಾಡುವಂಥದ್ದು ಭಾಳ ಮುಖ್ಯ. ಇನ್ನೊಂದು ವಿಚಾರ, ಮಲ್ಲಿಗೆ ಕೃಷಿಯಲ್ಲಿ ಪ್ರೂನಿಂಗ್ ಮಾಡುವಂತಹದ್ದು ಅಥವಾ ಗಿಡ ಸವರುವಂತಹದ್ದು, ಇದರ ಒಂದು ಅವಶ್ಯಕತೆ ಅಥವಾ ಒಂದು ಪ್ರಯೋಜನ ಏನೇನು? ಪ್ರೂನಿಂಗ್ ಮಾಡುವಂಥದ್ದು ಅವಶ್ಯಕತೆ ಭಾಳ. ಯಾವುದೇ ಒಂದು ತೋಟಗಾರಿಕೆ ಬೆಳೆ ತಗೊಳ್ಳಿ, ಅದರಲ್ಲಿ ಒಂದು ನಾವು ಪ್ರೂನಿಂಗ್ ಅಥವಾ ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಸವರುವಂಥದ್ದು ಮಾಡೋದೇ ಆದರೆ ಸಾಕಷ್ಟು ಅನುಕೂಲತೆಗಳಿದೆ. ಈಗ ಉದಾಹರಣೆಗೆ ನಾವು ಒಂದು ಬೆಂಡೆ ಗಿಡವನ್ನೇ ತಗೊಳ್ಳಿ, ಬೆಂಡೆ ಗಿಡವನ್ನು ನಾವು ಒಂದು ಅಡಿ ಹಂತದಲ್ಲಿ ಬೆಳೆದಂಥ ಬೆಂಡೆ ಗಿಡವನ್ನು ಮೇಲೆ ಚೂಟಿದರೆ ಗೆಲ್ಲುಗಳು ಸಾಕಷ್ಟು ಬರ್ತದೆ. ಅವಾಗ ಎತ್ತರ ಹೋಗುವಂಥದ್ದು ಕಡಿಮೆ ಆಗುತ್ತೆ, ನಾವು ಸಾಕಷ್ಟು ಗೆಲ್ಲುಗಳು ಬರೋದ್ರಿಂದ ಅಲ್ಲಿ ಕಾಯಿಗಳು ಹೆಚ್ಚು ಹಿಡಿಯುವಂಥದ್ದು ನಾವು ನೋಡ್ತೇವೆ. ಸೊ ನಾವು ಈ ರೀತಿಯಾಗಿ ಎಲ್ಲ ತೋಟಗಾರಿಕೆ ಬೆಳೆಗಳಲ್ಲೂ ಇದನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ನಾನು ಹೇಳ್ದಂಗೆ ಈಗ ಒಂದು ಇಳುವರಿ ಹೆಚ್ಚಿಸುವಂಥದ್ದು, ಇನ್ನೊಂದು ಅಂತ ಅಂದರೆ ಯಾವುದಾದ್ರು ಒಂದು ಗಿಡ ದಷ್ಟ ಪುಷ್ಟವಾಗಿ ಬೆಳೆದಾಗ ಅದಕ್ಕೆ ರೋಗ ಮತ್ತು ಕೀಟ ಎರಡುಗಳ ಬಾಧೆ ಹೆಚ್ಚಾಗ್ತದೆ. ಇದನ್ನು ನಾವು ಬರೀ ಶಿಲೀಂದ್ರನಾಶಕವೋ ಅಥವಾ ಕೀಟನಾಶಕವನ್ನು ಸಿಂಪರಣೆ ಮಾಡಿ ಅದನ್ನು ನಿರ್ವಹಣೆ ಮಾಡ್ತೀವಿ ಅಂದರೆ ಅದು ಖಂಡಿತ ಸಾಧ್ಯ. ಗಿಡಗಳನ್ನ ನಾವು ಒಂದು ಹಂತದಲ್ಲಿ ರೋಗ ಬಂದಂಥ ಗೆಲ್ಲಿರ್ಬೋದು ಅಥವಾ ಯಾವುದಾದ್ರು ಒಂದು ಕೀಟದಿಂದ ಬಾಧಿತವಾದಂಥ ಗೆಲ್ಲಿರ್ಬೋದು ಅದನ್ನು ಕತ್ತರಿಸಿ ತೆಗೆಯುವಂಥದ್ದು. ಮತ್ತು ಆದಷ್ಟು ನಾವು ಗಾಳಿ ಮತ್ತು ಬಿಸಿಲು ಎರಡು ಗಿಡದ ಮಧ್ಯಭಾಗ ಹೋಗುವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗ್ತದೆ. ಆ ರೀತಿ ಮಾಡಿದ್ದೇ ಆದಲ್ಲಿ ಈ ರೋಗ ಬರುವಂಥದ್ದು ಅಥವಾ ಕೀಟ ಬರುವಂಥದ್ದು ಕಡಿಮೆ ಆಗುತ್ತೆ. ನೀವೀಗ ಬೇಸಿಗೆಯಲ್ಲಿ ನೋಡ್ಬೋದು, ಬೇಸಿಗೆಯಲ್ಲಿ ಮಲ್ಲಿಗೆಗೆ ಹೆಚ್ಚಿಗೆ ಸಮಸ್ಯೆ ಬರುವಂಥದ್ದು ಬಿಳಿ ನೊಣದ ಸಮಸ್ಯೆ. ಬಿಳಿ ನೊಣ ಸಮಸ್ಯೆ ಆಗ್ಬಿಟ್ಟು ಅದರ ಮೇಲೆ ಕಪ್ಪು ಮಸಿ ಥರ ಬೆಳೆಯುವಂಥದ್ದು, ನಾವು ಸೂಟಿ ಮೌಲ್ಡ್ ಅಂತ ಏನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಸೊ ಈ ರೀತಿ ಬೆಳೆದಾಗ ಮಲ್ಲಿಗೆ ಗಿಡ ಸಾಕಷ್ಟು ತೊಂದರೆಗೀಡಾಗ್ತದೆ. ಆವಾಗ ರೈತರು ಸಾಕಷ್ಟು ಅದಕ್ಕೆ ರಾಸಾಯನಿಕ ದಿನಪ್ರತಿ ಹೊಡೆಯುವಂಥದ್ದು ನಾವು ನೋಡಿದ್ದೇವೆ. ಅಂಥ ಸಮಯದಲ್ಲಿ ನಾನು ಹೇಳುವಂತಂದ್ರೆ ಮಲ್ಲಿಗೆ ಗಿಡವನ್ನು ನೀವು ಅದು ದೊಡ್ಡ ಕಾಡ್ ಥರನೋ ಆ ಥರ ಬೆಳೆಸೋದಕ್ಕಿಂತ ಅದನ್ನು ಒಂದು ಸುಂದರವಾದಂಥ ಆಕಾರವನ್ನು ಕೊಡಿ. ನಾನು ಆಕಾರ ಅಂದ ತಕ್ಷಣ ನನಗೆ ನೆನಪಾಗುವಂಥದ್ದು ಒಂದು ಬಿಡಿಸಿದ ಛತ್ರಿ, ಆ ರೀತಿಯಲ್ಲಿ ಒಂದು ಆಕಾರ ಮಲ್ಲಿಗೆ ಗಿಡಕ್ಕೆ ಕೊಡುವಂಥದ್ದು. ಇದು ಉದಾಹರಣೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲರಿಗೂ ಅರ್ಥವಾಗುವಂಥ ಒಂದು ಉದಾಹರಣೆ. ಆ ರೀತಿಯಲ್ಲಿ ನಾವು ಸವರುವಂಥದ್ದನ್ನು ನಾವು ಮಾಡಿದ್ದೇ ಆದರೆ ನಮಗೆ ಅನುಕೂಲ ಜಾಸ್ತಿ. ಇನ್ನೊಂದು ಇಲ್ಲಿ ನಾವು ಮಲ್ಲಿಗೆ ಗಿಡ, ನಾನು ಸಾಕಷ್ಟು ಮಲ್ಲಿಗೆ ತೋಟಗಳಿಗೆ ನಾನು ಭೇಟಿ ನೀಡಿದ್ದೀನಿ. ಅಲ್ಲಿ ನಾವು ನೋಡುವಂಥದ್ದು ಈ ಗೆಲ್ಲನ್ನು ಅಥವಾ ಯಾವ್ದಾದ್ರು ಒಂದು ಮಲ್ಲಿಗೆ ಗಿಡವನ್ನು ಕತ್ತರಿಸಿದಾಗ ರೈತರಲ್ಲಿ ಒಂದು ನಂಬಿಕೆ ಏನೈತೆ ಅಂದರೆ ನಾವು ಕತ್ತರಿಸಿದರೆ ಮಲ್ಲಿಗೆ ಗಿಡಗಳು ಸಾಯ್ತದೆ ಅಂತ. ಖಂಡಿತ ಅದು ಅಪನಂಬಿಕೆ, ಅದರಲ್ಲಿ ಯಾವುದೇ ಸತ್ಯ ಇಲ್ಲ. ವೈಜ್ಞಾನಿಕವಾಗಿ ಅದು ಯಾವುದೇ ರೀತಿಯಾಗಿ ಗಿಡ ಸಾಯುವುದಿಲ್ಲ. ಮತ್ತು ಇನ್ನೊಂದು ನಾನು ನೋಡಿದಾಗೆ ಮಲ್ಲಿಗೆ ಗಿಡದ ಕೆಳರಂಬೆಗಳಿರ್ಬೋದು ಗೆಲ್ಗಳಿರ್ಬೋದು ನೆಲಮಟ್ಟದಲ್ಲೇ ಇರ್ತದೆ. ನೆಲಮಟ್ಟದಲ್ಲೇ ಇದ್ದಾಗ ನಾವು ಯಾವಾಗ ಗೆಲ್ಗಳು ಅತಿ ಹೆಚ್ಚು ನೆಲಕ್ಕೆ ತಾಗ್ದಾಗ ರೋಗ ಆಗಿರ್ಬೋದು ರುಚಿನಗಳಾಗಿರ್ಬೋದು ಅತಿ ಹೆಚ್ಚಾಗಿ ಅದು ಬಾಧೆ ಆಗ್ತದೆ. ಸೊ ಅದಕ್ಕೆ ನಾವು ಹೇಳ್ತೀವಿ ಬುಡದಿಂದ ಒಂದು ಅರ್ಧ ಅಡಿಯಾರು ನಾವು ಆದಷ್ಟು ಕ್ಲಿಯರ್ ಇಟ್ಕೊಳ್ಬೇಕು, ಆದಷ್ಟು ಮಣ್ಣಿಗೆ ತಾಗದೇ ಇರೋ ರೀತಿಯಲ್ಲಿ ಗೆಲ್ಗಳನ್ನ ಕಟ್ ಮಾಡುವಂಥದ್ದು. ಮತ್ತು ಅತಿ ಮುಖ್ಯವಾಗಿ ಯಾವಾಗ ಕತ್ತರಿಸುವಂಥದ್ದು ಬರ್ತದೆ. ಈಗ ನಮಗೆ ಗೊತ್ತಿರೋ ಹಾಗೆ ಚಳಿಗಾಲದಲ್ಲಿ ಮಲ್ಲಿಗೆ ಹೂಗಳಿಗೆ ಅತ್ಯಧಿಕ ಬೇಡಿಕೆ ಇರುತ್ತೆ. ನನಗೆ ಗೊತ್ತಿರುವ ಹಾಗೆ ಈ ಲಾಸ್ಟ್ ಫೆಬ್ರವರಿ ತಿಂಗಳಲ್ಲಿ ಒಂದು ಹಟ್ಟೆಗೆ 22ನೇ ತಾರೀಕು 2,000 ರೂಪಾಯಿಯಷ್ಟು ಹೋಗಿತ್ತು. ಸೊ ಆ ಸಮಯದಲ್ಲಿ ಮಲ್ಲಿಗೆ ಬೆಳೆಗಾರನ ಕೇಳಿದಾಗ ಅವ್ರ ಹತ್ರ ಹೂವೇ ಇರಲಿಲ್ಲ. ಯಾರೇ ಬೆಳೆಗಾರ ನಾವು ಕೇಳಿದ್ರು ಅವ್ರ ಹತ್ರ ಹೂ ಇಲ್ಲದೆ ಇರುವಂಥ ಸಂದರ್ಭ ಇತ್ತು. ಸೊ ಆ ದೃಷ್ಟಿಯಲ್ಲಿ ನಾವು ನೋಡುವಾಗ ನಾವು ಮಳೆಗಾಲ ಕಳೆದ ನಂತರ ಚಳಿಗಾಲಕ್ಕಿಂತ ಒಂದು ತಿಂಗಳು ಮುಂದೆ ಸಾಧಾರಣ ಅಕ್ಟೋಬರ್ ತಿಂಗಳಲ್ಲೇ, ಅಕ್ಟೋಬರಿಂದ ನವೆಂಬರ್ ತಿಂಗಳಲ್ಲಿ ನಾವು ಗಿಡವನ್ನು ಸವರಬೇಕು. ಯಾವ ರೀತಿ ಸರಬೇಕು? ಸಾಧಾರಣ ನಾವು 3 ಅಡಿಗಿಂತ ಎತ್ತರ ಬಂದಂಥ ಗೆಲ್ಗಳಿರ್ಬೋದು, ಮತ್ತು ನಾನು ಆವಾಗಲೇ ಹೇಳಿದಾಗೆ ನೆಲಗೆ ತಾಗ್ತಿರುವಂಥ ಗೆಲ್ಗಳಿರ್ಬೋದು, ಮತ್ತು ಅದಕ್ಕೆ ರೋಗ ಮತ್ತು ಕೀಟ ಬಂದಂಥ ಗೆಲ್ಗಳಿರ್ಬೋದು, ಅಂಥ ಗೆಲ್ಗಳನ್ನ ಕತ್ತರಿಸಿ ಒಂದು ಆಕಾರವನ್ನು ಕೊಡ್ದಿಟ್ಕೊಳ್ಳೋದು. ಇನ್ನೊಂದು ಪ್ರಶ್ನೆ ಇಲ್ಲಿ ಬರ್ತದೆ, ನಾನು ಎಲ್ಲ ಗಿಡಗಳನ್ನ ಒಂದೇ ಸಲ ತೆಗೆದಾಗ ಅಥವಾ ಸವರಿದಾಗ ನನಗೆ ಒಂದು ಸಲ ಹೂ ಕಡಿಮೆ ಆಗುವಂಥದ್ದು ಬರ್ತದೆ. ಇದು ರೈತರಲ್ಲಿ ಆದಷ್ಟು ಅದು ಆತಂಕ ಮೂಡ್ತದೆ, ಯಾಕಂದರೆ ಎಲ್ಲರ ಹತ್ರ ಹೂ ಇರ್ತದೆ, ಆವಾಗ ಅವ್ರ ಹತ್ರ ಹೂ ಇರುವುದಿಲ್ಲ ಕೊಡಲಿಕ್ಕೆ, ಮತ್ತು ರೇಟು ಅವರಿಗೆ ಸಿಗದೇ ಇರುವಂಥ ಸಂದರ್ಭ ಬರ್ತದೆ. ಸೊ ಅಂಥ ಸಮಯದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ಈ ಒಂದು ಬೆಳೆಗಾರರಲ್ಲಿ ಒಂದು 50 ಗಿಡ ಇದೆ ಅಂತ ಅಂದರೆ ಅವರಲ್ಲಿ ಒಂದು ಸವರುವಂಥದ್ದು ಒಂದು 5 ಗಿಡ ಪ್ರತಿ ವರ್ಷ ಒಂದು 5-5 ಗಿಡ ಅವರು ಸವರ್ತಾ ಬಂದರೆ ಒಂದು ಹಂತದಲ್ಲಿ ಅವರ ಎಲ್ಲ ಮಲ್ಲಿಗೆ ಗಿಡಗಳು ಒಂದು ಹಂತದಲ್ಲಿ ಭಾಳ ಸುಂದರವಾಗಿ ಒಂದು ಆಕಾರವನ್ನು ಪಡ್ಕೊಳ್ತದೆ. ಸೊ ಇದನ್ನು ಅವರು ಪಾಲಿಸಬೇಕಾಗ್ತದೆ. ಆಮೇಲೆ ಅತಿ ಮುಖ್ಯವಾಗಿ ಈ ಮಲ್ಲಿಗೆಯಲ್ಲಿ ಅವರು ಸವರಿದ ನಂತರ ಪೋಷಕಾಂಶಗಳನ್ನ ಕೊಡಬೇಕು. ಪೋಷಕಾಂಶಗಳು ಅತಿ ಮುಖ್ಯ, ಯಾಕಂದರೆ ಅದಕ್ಕೆ ಹೊಸ ಗೆಲ್ಗಳು ಅವಾಗ ಬರ್ತದೆ, ಹೊಸ ಚಿಗುರು ಬರ್ತದೆ. ಆ ಚಿಗುರು ಬಂದಂಥ ಇದರಲ್ಲಿ ಅವಕ್ಕೆ ಹೊಸ ಮಗ್ಗುಗಳು ಬರ್ತವೆ. ಅವು ಮಗ್ಗುಗಳು ಏನು ದಷ್ಟಪುಷ್ಟವಾಗಿ ಬರಬೇಕು ಅಂತಂದ್ರೆ ಅದಕ್ಕೆ ಗೊಬ್ಬರದ ಅವಶ್ಯಕತೆ ಹೆಚ್ಚಿರ್ತದೆ. ಇಲ್ಲಿ ನಾವು ನೆಲಗಡಲೆ ಹಿಂಡಿಯನ್ನ ಬಳಸಲಿಕ್ಕೆ ಏನು ತೊಂದರೆ ಇಲ್ಲ, ಬಳಸಲಿ. ಆದ್ರೆ ಮಳೆಗಾಲದಲ್ಲಿ ನೆಲಗಡಲೆ ಹಿಂಡಿ ಕೊಡುವಂಥದ್ದು ಅಷ್ಟು ಒಳ್ಳೇದಲ್ಲ, ರೋಗ ಇನ್ನೂ ಹೆಚ್ಚಾಗ್ತದೆ. ನೆಲಗಡಲೆ ಹಿಂಡಿಯನ್ನ ಕೊಟ್ಟಿದ್ರೆ ಅದರಲ್ಲಿ ಸಾರಜನಕ ಅಂಶ ಗಿಡಕ್ಕೆ ಸಿಗ್ತದೆ. ಇದಕ್ಕೆ ಪೂರ್ವಕವಾಗಿ ರಂಜಕ ಮತ್ತೆ ಪೊಟ್ಯಾಶ್ ಅನ್ನ ನಾವು ಏನು ರಾಸಾಯನಿಕವಾಗಿ ಸಿಗುವಂತ ರಂಜಕ ರೂಪದಲ್ಲಿ ಶಿಲಾರಂಜಕ ರಾಕ್ ಫಾಸ್ಫೇಟ್ ಅನ್ನ ನಾವು ಕೊಡುವಂಥದ್ದು ಪ್ರತಿ ಗಿಡಕ್ಕೆ ಒಂದು 150-200 ಗ್ರಾಮ್ ಅಷ್ಟು. ಅದೇ ರೀತಿ ಪೊಟ್ಯಾಶ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ ಸಿಗುವಂಥದ್ದನ್ನ ಒಂದು 150-250 ಗ್ರಾಮ್ ಅಷ್ಟು ಗಿಡದ ಒಂದು ಬೆಳವಣಿಗೆಯ ಮೇಲೆ ಹಂತದನ್ನು ನೋಡಿ ಕೊಡುವಂಥದ್ದು. ಮತ್ತೆ ಇದಕ್ಕೆಲ್ಲ ಮುಖ್ಯವಾಗಿ ಸುಣ್ಣ ಬಳಸಬೇಕು. ಸುಣ್ಣ ಯಾವಾಗಲೂ ನಾವು ಮಳೆಗಾಲದಲ್ಲಿ ಗೊಬ್ಬರ ಕೊಡುವುದಕ್ಕಿಂತ 15-20 ದಿವಸ ಪ್ರತಿ ಗಿಡಕ್ಕೆ ಒಂದು 1/4-1/4 ಕೆಜಿಯಷ್ಟು ಸುಣ್ಣ ಕೊಡಬೇಕು. ಸುಣ್ಣ ಕೊಟ್ಟು 15 ದಿವಸ ಆದ ನಂತರವೇ ಈ ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಹಟ್ಟಿ ಗೊಬ್ಬರ ಆಗಿರ್ಬೋದು ಕೊಡಬೇಕು. ಈ ರೀತಿ ನಿರ್ವಹಣೆ ಕ್ರಮಗಳನ್ನ ಮಾಡಬೇಕು. ಮತ್ತೆ ಸೌರಿದ ಗಿಡಗಳಿಗೆ ಅದೇ ಕೂಡಲೇ ಒಂದು ಶಿಲೀಂದ್ರನಾಶಕವನ್ನು ಸಿಂಪರಣೆ. ಈಗೆಲ್ಲ ನಮಗೆ ಗೊತ್ತಿರುವಂಥದ್ದು ಕಾಪರ್ ಆಕ್ಸಿಕ್ಲೋರೈಡ್ ಏನಿದೆ ಅದು 3 ಗ್ರಾಂ/ಲೀಟರ್ ನೀರಿನಲ್ಲಿ ನಾವು ಆ ಸೌರಿದ ಇಮಿಡಿಯೇಟ್ ಅದೇ ಕೂಡಲೇ ನಾವು ಕೊಡುವಂಥದ್ದು ಒಳ್ಳೇದು. ಸೊ ಈ ರೀತಿಯಾಗಿ ನಾವು ಮಾಡಿದ್ದೇ ಆದ್ರೆ ನಮಗೆ ಚಳಿಗಾಲದಲ್ಲಿ ಹೂಗಳನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಆಗ್ತದೆ. ಇದನ್ನ ನಾವು ಪ್ರಾಯೋಗಿಕವಾಗಿ ಸಾಕಷ್ಟು ಜಾಗದಲ್ಲಿ ನಾವು ಮಾಡಿದ್ದೇವೆ. ಆ ರೈತರುಗಳಿಗೆ ಇದರ ಅನುಕೂಲ ಆಗಿದೆ. ಸೊ ಇದನ್ನ ನಾವು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರತಿ ವರ್ಷ ಒಂದು 15-20 ತಾಕುಗಳಲ್ಲಿ ಒಂದು 3-4 ವರ್ಷದಲ್ಲಿ ಮಾಡ್ತಾ ಇದ್ದೇವೆ. ಮುಂದೇನೂ ಸಹ ಮಾಡ್ತೇವೆ. ಹಾಗೆ ಮಾಡಿದ್ದೆ ಅದನ್ನ ಒಂದು ಪ್ರಾತ್ಯಕ್ಷಿಕವಾಗಿ ಮಾಡಿದಾಗ ಅಲ್ಲಿ ರೈತರಿಗೆ ಗೊತ್ತಾಗ್ತದೆ ಇದ್ರ ಏನು ಅನುಕೂಲ ಅನ್ನೋದು ಗೊತ್ತಾಗ್ತದೆ, ಮತ್ತು ಬೇರೆಯವರು ಸಹ ಅದನ್ನ ಅಳವಡಿಸಲಿಕ್ಕೆ ಆಗ್ತದೆ. ಒಳ್ಳೆಯದು ಚೈತನ್ಯ ಅವರೇ. ಆ ಮಲ್ಲಿಗೆ ಬೆಳೆಯಲ್ಲಿ ಈ ಸೂಕ್ಷ್ಮಾಣು ಜೀವಿಗಳ ಒಂದು ಬಳಕೆಯನ್ನ ಯಾವ ರೀತಿ ಮಾಡುವಂತಹದ್ದು, ಇದರ ಒಂದು ಮಹತ್ವ ಏನು, ಹಾಗೆ ಚಳಿಗಾಲದ ಆರಂಭದಲ್ಲಿ ಚಳಿಗಾಲಕ್ಕಿಂತ ಮೊದಲೇ ಗಿಡವನ್ನು ಸವರುವಂತಹದ್ದು ಅಥವಾ ಪ್ರೂನಿಂಗ್ ಮಾಡುವಂತಹದ್ದು, ಇದರ ಒಂದು ಮಹತ್ವ ಏನು ಹಾಗೂ ಮಾಡುವಂತಹ ಒಂದು ವಿಧಾನ ಏನು, ಏನೇನು ಅನುಕೂಲತೆಗಳಿವೆ, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಲ್ಲಿಗೆ ಬೆಳೆಯಲ್ಲಿ ಜೀವಾಣು ಗೊಬ್ಬರದ ಬಳಕೆ ಮತ್ತು ಗಿಡ ಸವರುವ ಮಹತ್ವ ಈ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ತಜ್ಞರಾದ ಎಚ್ಎಸ್ ಚೈತನ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡು ಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ನನ್ನ ಹೆಸರು ಮಹೇಶ್ ಶಂಕರಪ್ಪ ದೇವಸೂರ್. ಹಾವೇರಿ ಜಿಲ್ಲಾ, ಹಾವೇರಿ ತಾಲೂಕು, ಕಬ್ಬೂರು ಗ್ರಾಮ. ತೋಟಗಾರಿಕಾ ಇಲಾಖೆಯಿಂದ ನರೇಗಾ ಯೋಜನೆಯೊಳಗೆ 1,97,000 ರೂಪಾಯಿ ನಮ್ಗೆ 1 ಎಕರೆ ಗುಲಾಬಿಗೆ ಕೊಟ್ಟಾರ್ರಿ. ಗುಲಾಬಿ ಹೂವು ನಮ್ಗೆ 2 ತಿಂಗಳಿಗೆ ಸ್ಟಾರ್ಟ್ ಆತ್ರಿ. ಅದರಿಂದ ನಾವು ಜೀವನ ಸಾಗಿಸ್ತೀವಿ. ನಮ್ಗೆ ಬಹಳ ಅನುಕೂಲ ಆಗೈತಿ. ಆಜುಬಾಜುದವರಿಗೆ ನಾವು ಇದ್ರ ಬಗ್ಗೆ ಮಾಹಿತಿನ ಹೇಳಿದೇವ್ರಿ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಕೇಳಿ ಆರೋಗ್ಯ ಮಾಹಿತಿ. ನಮಗೆ ಶೀತ, ನೆಗಡಿ, ಕೆಮ್ಮು, ಜ್ವರ, ಮೈಕೈ ನೋವು, ಹೊಟ್ಟೆ ನೋವು, ತಲೆಸಿಡಿತ, ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಬಂದಾಗ ರೋಗಿಯು ಕೂಡ ಸ್ವಯಂ ವೈದ್ಯನಾಗ್ತಾನೆ. ಔಷಧಿ ಅಂಗಡಿಯಿಂದ ಮದ್ದನ್ನು ಕೇಳಿ ಪಡ್ಕೊಂಡು ಉಪಯೋಗಿಸುವಂತಹ ಅಭ್ಯಾಸ ಇರ್ತದೆ. ಅಂದರೆ ಸ್ವಯಂ ಚಿಕಿತ್ಸೆಗೆ ನಾವು ಒಡ್ಡಿಕೊಳ್ತೇವೆ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದನ್ನು ನಾವು ಯೋಚಿಸುವುದೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಜೀವರಕ್ಷಕಗಳು ಅಂದರೆ ಆಂಟಿಬಯೋಟಿಕ್ಗಳ ದುರ್ಬಳಕೆಯಿಂದ ನಮಗಾಗುವ ಉಪಯೋಗಕ್ಕಿಂತ ದುಷ್ಪರಿಣಾಮಗಳೇ ಹೆಚ್ಚಾಗ್ತದೆ. ನಮ್ಮ ದೇಹಕ್ಕೆ ಬರುವಂತಹ ಸೋಂಕು ಕಾಯಿಲೆಗಳನ್ನು ಬ್ಯಾಕ್ಟೀರಿಯಾ ಹಾಗೂ ವೈರಾಣುಗಳಿಂದ ಬರುವಂಥವು ಎಂದು ಸ್ಥೂಲವಾಗಿ ನಾವು ವಿಂಗಡಿಸಿಕೊಳ್ಳಬಹುದು. ಬ್ಯಾಕ್ಟೀರಿಯಾ ಅಂದರೆ ಕೇವಲ ಒಂದು ಜೀವಕೋಶ ಇರುವಂತಹ ಸೂಕ್ಷ್ಮಾಣು ಜೀವಿ. ದೇಹದ ಎಲ್ಲ ಕಡೆ ಅಂದರೆ ದೇಹದ ಒಳಗೆ ಹಾಗೂ ಹೊರಗೆ ಇವು ಕಂಡುಬರ್ತವೆ. ಹೆಚ್ಚಿನ ಬ್ಯಾಕ್ಟೀರಿಯಾಗಳು ನಿರುಪದ್ರವಿಗಳು. ಹಾಗಿದ್ರೂ ನಮ್ಮ ದೇಹದ ಒಳಗಡೆ ಅವು ಬದುಕ್ತಾ ಇರಬಹುದು. ಹೆಚ್ಚಿನ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಕರುಳಿನಲ್ಲಿಯೂ ಕೂಡ ಕಾಣಿಸ್ತವೆ. ಕೆಲವೊಂದು ಬ್ಯಾಕ್ಟೀರಿಯಾಗಳು ದೇಹದ ಪ್ರತಿರೋಧಕ ಶಕ್ತಿ ಕಡಿಮೆಯಾದಾಗ ಸೋಂಕನ್ನು ಉಂಟು ಮಾಡಿ ರೋಗಕ್ಕೆ ಕಾರಣ ಆಗಬಹುದು. ಇನ್ನು ಕೆಲವು ಬ್ಯಾಕ್ಟೀರಿಯಾಗಳು ನಿಜವಾಗಿಯೂ ಉಪದ್ರಕಾರಕ ಜೀವಿಯಾಗಿದ್ದು ಆಕಸ್ಮಿಕವಾಗಿ ದೇಹದ ಒಳಗಡೆ ಸೇರಿದಲ್ಲಿ ರೋಗಕ್ಕೆ ನಾಂದಿ ಹಾಡುತ್ತದೆ. ವೈರಾಣುಗಳು

ನಂತರ ಎಣ್ಣೆ ಸಾಸಿವೆ ಜೀರಿಗೆಯನ್ನು ಹಾಕಿ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಆರಿದ ನಂತರ ಮೊಸರನ್ನು ಬೆರೆಸಬೇಕು. ಹಾಗೆಯೇ ನೆಲ್ಲಿ ಹಲ್ವನ್ನು ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಬೇಕಾಗಿರುವಂತಹ ಸಾಮಗ್ರಿಗಳು ನೆಲ್ಲಿಕಾಯಿ ಸುಮಾರು 1/4 ಕಿಲೋದಷ್ಟು, ಬೆಲ್ಲ 400 ಗ್ರಾಂ, ಒಣದ್ರಾಕ್ಷಿ 25 ಗ್ರಾಂ, ಗೋಡಂಬಿ 5 ಗ್ರಾಂ, ತುಪ್ಪ 5 ಗ್ರಾಂ. ಮಾಡುವಂತಹ ವಿಧಾನ ಅಂತಂದರೆ ನೆಲ್ಲಿಕಾಯಿಯನ್ನು ತೊಳೆದು ತುರಿಬೇಕು. ನಂತರ ಬೆಲ್ಲವನ್ನು ಕುಟ್ಟಿ ನೀರನ್ನು ಸೇರಿಸಿ ನಿಧಾನವಾದ ಉರಿಯಲ್ಲಿ ಕುದಿಯುವುದಕ್ಕೆ ಇಡಬೇಕು. ಇದು ಪಾಕದ ಹದಕ್ಕೆ ಬಂದಾಗ ತುರಿದಿಟ್ಟಂತಹ ನೆಲ್ಲಿಯನ್ನು ಸೇರಿಸಬೇಕು. ಎಲ್ಲವೂ ಬೆಂದು ಹದಕ್ಕೆ ಬಂದಾಗ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರಿದು ಸೇರಿಸಬೇಕು. ನೆಲ್ಲಿಯ ಉತ್ಪನ್ನಗಳು, ನೆಲ್ಲಿಯ ಔಷಧಿ ಗುಣಗಳ ಬಗ್ಗೆ ಆಧುನಿಕ ಸಂಶೋಧನೆಯು ಮುಂದಾಗಿದ್ದು ಸಾಕಷ್ಟು ಭರವಸೆಯನ್ನು ಮೂಡಿಸಿದೆ. ನೆಲ್ಲಿಯನ್ನು ದಿನನಿತ್ಯದಲ್ಲಿ 1 ಬಾರಿಯಾದರೂ ಸೇವಿಸ್ತಾ ಇದ್ದರೆ ಆರೋಗ್ಯವು ಕೂಡ ಸುಧಾರಿಸುತ್ತದೆ. ಆರೋಗ್ಯ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 47,000 ರಿಂದ 53,000, ಹೊಸ ಅಡಿಕೆ ಕ್ವಿಂಟಾಲಿಗೆ 38,000 ರಿಂದ 45,000, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 34,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ರಿಂದ 11,000, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000, 2ನೇ ವರ್ಗ 1,000ಕ್ಕೆ 10,000 ರಿಂದ 15,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ 2,200 ರಿಂದ 2,800, ಕಟ್ಟ ಸಾಂಬಾರ್ ಕ್ವಿಂಟಾಲ್ಗೆ 2,200 ರಿಂದ 2,950, IR8 ಕ್ವಿಂಟಾಲಿಗೆ 2,550 ರಿಂದ 2,850, ಭತ್ತ ಸ್ಥಳೀಯ ಆಮದು ಕ್ವಿಂಟಾಲಿಗೆ 1,700 ರಿಂದ 1,800, ಬೆಲ್ಲ ಸ್ಥಳೀಯ ಹಳದಿ ಕ್ವಿಂಟಾಲಿಗೆ 3,900 ರಿಂದ 4,000, ಕೆಂಪು ಕ್ವಿಂಟಾಲಿಗೆ 3,700 ರಿಂದ 3,800, ಕಪ್ಪು ಕ್ವಿಂಟಾಲಿಗೆ 3,900 ರಿಂದ 4,000, ಮೆಣಸು ಆಮದು ಕ್ವಿಂಟಾಲಿಗೆ 14,500 ರಿಂದ 19,000, ಕಾಳು ಮೆಣಸು ಕ್ವಿಂಟಾಲಿಗೆ 46,000 ರಿಂದ 51,000, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 10,000 ರಿಂದ 12,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,600 ರಿಂದ 3,200, ಕದಳಿ ಸೊಲೆಯ ಕ್ವಿಂಟಾಲಿಗೆ 4,000 ರಿಂದ 4,500, ಗಾಳಿ ಕ್ವಿಂಟಾಲಿಗೆ 2,200 ರಿಂದ 2,600, ನೇಂದ್ರ ಕ್ವಿಂಟಾಲಿಗೆ 4,800 ರಿಂದ 6,000. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. भोजन, जल और शुद्ध वातावरण हमारे जीवन का मुख्य आधार है और कृषि इसका मूल स्तंभ। पिछले 60 वर्षों में विज्ञान आधारित कृषि का व्यापक प्रसार हुआ है, साथ ही कृत्रिम संसाधनों के बढ़ते प्रयोग से कृषि की सतत क्षमता पर चिंताएं बढ़ी हैं। प्रधानमंत्री श्री नरेंद्र मोदी जी के दूरदर्शी नेतृत्व के अंतर्गत रसायन मुक्त जैविक खेती एक महत्वपूर्ण प्रयास है। रसायन मुक्त जैविक खेती को बढ़ावा देने के लिए 5 वर्ष पूर्व सरकार ने परंपरागत कृषि विकास योजना तथा उत्तर पूर्व भारत में जैविक मूल्य श्रृंखला योजनाएं आरंभ की। ऑर्गेनिक फार्मिंग को देश भर में बढ़ावा देने के लिए सरकार अनेक प्रयास कर रही है। इसके लिए परंपरागत कृषि विकास योजना के तहत काम किया जा रहा है। न सिर्फ ऑर्गेनिक फार्मिंग को बल दिया जा रहा है बल्कि उसके लिए वैल्यू एडिशन और मार्केट की व्यवस्था भी की जा रही है। भारत सरकार एवं किसानों के सम्मिलित प्रयासों से आज देश के लगभग 36 लाख किसान 38 लाख हेक्टेयर क्षेत्र में जैविक खेती कर रहे हैं। इसके अतिरिक्त हमारे देश के अनेक ऐसे क्षेत्र हैं जहां आज भी पारंपरिक जैविक खेती हो रही है। इन पारंपरिक जैविक क्षेत्रों को जैविक प्रमाणीकरण सुलभ कराने हेतु PGS के अंतर्गत लार्ज एरिया सर्टिफिकेट का प्रावधान किया गया है। इस प्रक्रिया की विशिष्टता ये है कि इसमें प्रमाणीकरण मात्र 2 से 3 महीनों में हो जाता है, जबकि सामान्य परिस्थितियों में इसमें 2 से 3 वर्ष का समय लगता है। अंडमान निकोबार केंद्र शासित प्रदेश के कार निकोबार एवं नैन काउरी द्वीप समूह देश के सर्वप्रथम ऐसे प्रमाणीकृत जैविक क्षेत्र है। अभी हाल ही में संपूर्ण लक्षद्वीप को ಈಗ ಒಂದು ದೇವರ ನಾಮ. ನರಸಿಂಹ ವಿಠಲರ ರಚನೆ, ಪಾಲಿಸೆ ಅಂಬೆ ಗುಣಗಣೆ ಗೌರಿ. ಹಾಡಿದ್ದಾರೆ ಕೆ ಸುರೇಖ ಹಾಗೂ ನಾಗಚಂದ್ರಿಕಾ.